ಏವಂ ನ ಜಾಯತೆ ಚಿತ್ತಂ ಏವಂ ಧರ್ಮ ಅಜಾಸ್ಮುತಃ ಏವಮೇವ ವಿಜಾನಂತಃ ನ ಪತಂತಿ ವಿಪರ್ಯಯೇ ಋಜುವಕ್ರಾದಿ ಭಾಸಂ ಅಲಾತಸ್ಪಂದಿತಂ ಗ್ರಹಣಗ್ರಾಹಕಾಭಾಸಂ ವಿಜ್ಞಾನಸ್ಪಂದಿತಂ ತಥಾ. ಅಲಾತಸ್ಪಂದನಂ, ಕೊಳ್ಳಿಯ ಅಲುಗಾಟ, ವಕ್ರವಾಗಿ ತಿರುಗಾಡಿಸಿದಾಗ ಬೆಂಕಿ ವಕ್ರವಾಗಿದೆ, ಕೊಳ್ಳಿ ವಕ್ರವಾಗಿದೆ ಅಂತ ಅನಿಸ್ತದೆ. ಅದನ್ನು ನೆಟ್ಟಗೆ ಇಟ್ಟಾಗ ಸ್ಟ್ರೈಟಾಗಿ ಕೊಳ್ಳಿನೇ ಉದ್ದ ರೇಖೆಯಾಗಿದೆ ಅಂಥೇಳಿ ಭಾಸಮಾನವಾಗ್ತದೆ. ವಾಸ್ತವಿಕವಾಗಿ ಕೊಳ್ಳಿ ಇದೆ, ಮತ್ತೊಂದು ಏನೂ ಇಲ್ಲ. ಹಾಗೆ ಆತ್ಮನಿದ್ದಾನೆ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಗ್ರಹಣ ಗ್ರಾಹಕ ಆಭಾಸಂ, ಗ್ರಹಿಸಿದೆನು ಎನ್ನುವ ಆಭಾಸ, ಅದು ಗ್ರಹಿಸಲ್ಪಟ್ಟಿತು ಎನ್ನುವುದು ಆಭಾಸ, ಎಲ್ಲವೂ ಕೂಡ ಅರಿವಿನ ಸ್ಪಂದನೆ. ಉಪಾಧಿಯ ದೃಷ್ಟಿಯಿಂದ ನಾವು ಕೊಳ್ಳೆಯ ಬಗ್ಗೆ ಅನೇಕಾನೇಕ ಭಾವಗಳನ್ನು ಹೇಗೆ ಕಲ್ಪಿಸಿಕೊಳ್ತೀವಿ, ಹಾಗೆ ಉಪಾಧಿಗಳಿಂದಾಗಿ ಅರಿವು ಸ್ಪಂದಿಸ್ತಾ ಇದೆ, ಅರಿವು ಒಳಗೆ ಹೋಗಿದೆ, ಅರಿವು ಹೊರಗೆ ಬಂದಿದೆ. ಯಾವಾಗ ನಾನು ಹೊರಗೆ ಬಂದೆ ಅಂತ ಹೇಳ್ತೀನಿ, ಐ ಮೀನ್ ಆತ್ಮ ಹೊರಗೆ ಬಂತು ಅಂತ ಅರ್ಥ. ನಾನು ಸ್ವರ್ಗಲೋಕಕ್ಕೆ ಹೋಗ್ತೀನಿ, ಐ ಮೀನ್ ಆತ್ಮ ಗೋಸ್ ಟು ಸ್ವರ್ಗಲೋಕ. ಅದೇ ಅವಿವೇಕದಲ್ಲಿರುವಂತಹ ವಿಪರ್ಯಾಸ. ಇದು ನಾವು ಈಗ ಶ್ಲೋಕನ ಮುಗಿಸಿದ್ದಾಗಿದೆ. 47ನೇದ್ದು ಅಸ್ಪಂದಮಾನಂ ಅಲಾತಂ, ಯಾವ ಕೊಳ್ಳಿಯು ಅಸ್ಪಂದಮಾನಂ ಅಲಾತಂ, ಅಲುಗಾಡದೇ ಇದ್ದಂತಹ ಕೊಳ್ಳಿಯು ಅನಾಭಾಸಂ ಅಜಂ ಯಥ, ಅಲ್ಲಿ ಯಾವುದೇ ಪ್ರಕಾರವಾದಂತಹ ಉಪಾಧಿಗಳು ಕಂಡುಬರುವುದಿಲ್ಲ. ಯಾವುದರಲ್ಲಿ ಅಲುಗಾಡದೇ ಇರುವಂತಹ ಕೊಳ್ಳಿಯಲ್ಲಿ ಕೊಳ್ಳಿ ಮಾತ್ರ ಇದೆ ವಿನಃ ಅಲ್ಲಿ ಯಾವುದೇ ಸ್ಪಂದನೆ ಇಲ್ಲ. ಸ್ಪಂದನೆ ಇಲ್ಲದೇ ಇದ್ದಾಗ ಅಲ್ಲಿ ರುಜು ವಕ್ರಾದಿಗಳು ಇರುವುದಿಲ್ಲ. ರುಜು ಅಂದರೆ ಸ್ಟ್ರೇಟ್, ವಕ್ರ ಅಂದರೆ ಅಂಕುಡೊಂಕು. ಅವಲ್ಲಿ ಕಂಡುಬರುವುದಿಲ್ಲ. ಯಥ ಹೇಗೋ ತಥಾ ಅಸ್ಪಂದಮಾನಂ ವಿಜ್ಞಾನಂ, ಯಾವ ಅರಿವು ಅಲುಗಾಡದೇ ಇದೆಯೋ ಅಲ್ಲಿಯೂ ಕೂಡ ಯಾವ ಸ್ಪಂದನೆಯೂ ಇಲ್ಲದೇ ಇದ್ದರಿಂದಾಗಿ ಜನ್ಮರಹಿತವಾದ ಅರಿವು ಹೇಗಿದೆಯೋ ಹಾಗೆ ಇದೆ. ಹುಟ್ಟು ಇತ್ಯಾದಿ ವಿಕಾರಗಳನ್ನು ನಾವೇನು ಕಂಡಿದ್ದೀವಿ, ಅವು ಆತ್ಮನಲ್ಲಿ ಹುಟ್ಟು ಅನ್ನೋದಿಲ್ಲ ಮತ್ತು ಯಾವ ವಿಕಾರಗಳು ಇಲ್ಲ, ಅವಿವೇಕದಿಂದಾಗಿ ಭಾಸವಾಗಿವೆ. ಪೂರಾ ಜಗತ್ ಭಾಸಿತಂ ಜಗತ್, ಪೂರಾ ಜಗತ್ತಿದು ಆಭಾಸಮಾನವಾದ ಜಗತ್ತು. ಭಾಸ ಮಾತ್ರವಾದ ಈ ಜಗತ್ತನ್ನು ನಾವು ಇಷ್ಟು ಸತ್ಯ ಅಂತ ಜನ್ಮ ಜನ್ಮಾಂತರ ಸ್ವೀಕಾರ ಮಾಡಿಬಿಟ್ಟೀವಿ, ಅದನ್ನು ಇವತ್ತು ಆಭಾಸ ಅಂತ ಒಪ್ಕೊಳ್ಳಿಕ್ಕೆ ನಮ್ಮ ಹೃದಯ ಸಿದ್ಧವಾಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಬುದ್ಧತೆಯ ಕೊರತೆ. ಪ್ರಬುದ್ಧತೆ ಇದು ದೀರ್ಘಕಾಲದ ತಪಸ್ಸಿದೆ. ಒಂದು ಜನ್ಮದಲ್ಲಿ ಆ ಪ್ರಬುದ್ಧತೆ ಅನ್ನೋದನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿಕೊಟ್ರು, ಆವಾಗಿಂದ ಸ್ವಲ್ಪ ನನಗಿದು ಏನು ಅಂತ ಅರ್ಥ ಆಗಲಿಕ್ಕತ್ತು ಅಂತ ನಾವು ಅನ್ಕೋತೀವಿ. ಆದರೆ ನಮಗೆ ಅರ್ಥವಾಗದೇ ಇರುವ ಸಮಯದಲ್ಲಿಯೂ ಕೂಡ ಅದು ತನ್ನ ಸಿದ್ಧತೆ ಮಾಡ್ತಾ ಇರ್ತದೆ. ನಿನ್ನೆ ನಾವು ಅಭ್ಯಾಸ ಮಾಡಿದಂತೆ ಒಂದು ಔಪದೇಶಿಕವಾಗಿ, ಒಂದು ಸ್ವಾಭಾವಿಕವಾಗಿ ತನ್ನ ಕೆಲಸ ತಾ ಮಾಡ್ತಾನೆ ಇರ್ತದೆ ಅನುಭವದಿಂದ, ಸ್ವಾಭಾವಿಕವಾಗಿ ಅನುಭವಗಳಿಂದ. ಇನ್ನೊಂದು ಉಪದೇಶವಾಗಿ ನಮ್ಮ ಮತ್ತೊಬ್ಬರ ಮಾರ್ಗದರ್ಶನದ ಮತ್ತೊಬ್ಬರ ಹೇಳಿಕೆಯಲ್ಲಿ, ಅಯ್ಯ ಅದು ಮಾಡಬೇಡೋ, ಸರಿಯಲ್ಲೋ, ಇದು ಮಾಡೋ, ಹೀಗೆ ಮಾಡು, ಆ ಮಾಡು, ಹಾಗೆ ಮಾಡು, ಅಲ್ಲಿಗೆ ಹೋಗ್ಬೇಡ, ಇದನ್ನು ಮಾತಾಡಬೇಡ, ಅದನ್ನು ಮಾತಾಡಬೇಡ, ಈ ಅನೇಕ ಅನೇಕ ನಮ್ಮ ಸುತ್ತಮುತ್ತಲೂ ಉಪದೇಶಕ್ಕೇನು ಕೊರತೆ ಇಲ್ಲ. ಉಪದೇಶಕಾರರು ಸಾಕಷ್ಟಿದ್ದಾರೆ, ಎಲ್ಲ ಉಪದೇಶ ಮಾಡ್ತಾ ಇರ್ತಾರೆ. ಅವುಗಳ ಮಧ್ಯದಲ್ಲಿಯೂ ಕೂಡ ನಾವು ಮೆಚ್ಯೂರ್ ಆಗ್ತೀವಿ, ಹಾಗೂ ಕೂಡ ನಾವು ಪ್ರಬುದ್ಧರಾಗ್ತೀವಿ. ಸೊ ಇದು ಸಹಜವಾದ ಪ್ರಕ್ರಿಯೆ, ಅಂದ್ಕೊಂಡು ಹೋಗ್ತದೆ ಜಗತ್ತು. ಆದರೆ ಇಷ್ಟು ಹೇಳಿದ್ರೂ ಯಾಕೆ ಒಪ್ಪೋದಿಲ್ಲವ? ಅನಾತ್ಮನಲ್ಲಿ ಆತ್ಮ ಎನ್ನುವಂಥ ಸಂಸ್ಕಾರ, ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಅಭಿಮಾನ, ಅದು ನಾನು ಎನ್ನುವ ಅಭಿಮಾನ, ಅದು ಇವತ್ತಿಂದು ನಿನ್ನೆದು ಆಗಿತ್ತು ಅಂತಂದರೆ ನಾಲ್ಕಾರು ಸಲ ಹೇಳಿದ್ರೆ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ. ಅದು ಇವತ್ತು ನಿನ್ನೆದಲ್ಲ, ಇರಿವ್ಯಾಗವೂ ಹಾಗೆ ನಡ್ಕೊಂಡೀವಿ, ದನ ಕತ್ತೆಗಳಾದಾಗೂ ಹಾಗೆ ನಡ್ಕೊಂಡೀವಿ, ಹಲ್ಲಿ ಮೊಸಳೆಗಳಾದಾಗೂ ಹಾಗೆ ನಡ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಪ್ರಾಣಿ ಪಕ್ಷಿಗಳಂತೂ ಸರಿಯೇ ಸರಿ, ನಾವೆಲ್ಲ ಇವೆಲ್ಲ ಆದಾಗೂ ನಾವು ನಡ್ಕೊಂಡಿದ್ದೀವಿ. ಹೀಗೆ ನಮ್ಮ ಎಲ್ಲ ಪ್ರವೃತ್ತಿಗಳಲ್ಲಿ ಕೂಡ ಇದು ಹಾಸುಹೊಕ್ಕಾಗಿ ಬಂದುಬಿಟ್ಟಿದೆ. ಅದನ್ನು ಕಳ್ಕೊಂಬ ಸ್ವಲ್ಪ ಕಷ್ಟ, ಪ್ರಬುದ್ಧತೆ ಭಾರಿ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ನಾವು ನೋಟ್ ಮಾಡ್ಕೋಬೇಕು ಇಲ್ಲಿ. ಸೊ ಅದು ಅರಿವು ತನ್ನ ರೂಪವನ್ನು ಕಿಂಚಿತ್ತು ಬದಲಿಸದೆ ಇನ್ನು ಬೇರೆ ಯಾವುದೋ ರೂಪದಲ್ಲಿಯೂ ಕೂಡ ಏನು ಓ ಅಂತ ಬಂಧನಕ್ಕೆ ಒಳಗಾದ ಕಟ್ಟಿ ಹಾಕ್ತಾರ ಇವನ್ನ ಕೂಗ್ಲಿ ಕಂಡ ಕಾಣ್ತಾವು ಬಂದದ್ದು ಕೂಗಿ ಕೂಗ್ತವೆ. ಇನ್ನು ಇಲ್ಲಿ ಹೆಂಗೆ ಪರ್ದೆ ಹಾಕಿವಿ, ಹಂಗಿಲ್ಲಿ ಪರ್ದೆ ಹಾಕಿರ್ತೀವಿ, ಹೊರಗೆ ಬಂದದ್ದು ಯಾವ ಕಾಣಬಾರ್ದು. ಬೇರೆ ಕಡೆ ನಾ ಯಾವ್ದಾದ್ರು ಕೂಗಿದ್ರು ಇಲ್ಲಿ ಅವ ಇಲ್ಲೇ ಇದ್ದ ಕೂಗೋಗದ್ದೇನಿಲ್ಲ, ಅವ ಎಲ್ಲೇ ಕೂಗಿದ್ರು ಇವು ಕೂಗೋ. ಭೀಮ ಒಲ್ಲೆ ಅಂತಾನೆ ಹೇಳ್ಬಿಟ್ಟೆ. ಅರಿವು ಉಪಾಧಿವಶವಾಗಿ ಅಲುಗಾಡಿದಂತೆ ಕಂಡಾಗ್ಯೂ ಕೂಡ ತನ್ನ ಇರುವಿಕೆಯಲ್ಲಿ ಅದು ಯಾವ ಅಲುಗಾಟವೂ ಇಲ್ಲದೆ ಜನ್ಮರಹಿತವಾಗಿ ಇದೆ. ಉಪಾಧಿವಶವಾಗಿ ಕೊಳ್ಳೆಯು ಅಲುಗಾಡಿದಂತೆ ಕಂಡಿದೆಯೇ ವಿನಃ ಆ ಅಲುಗಾಟ ಅಲುಗಾಟಕ್ಕೂ ಕೊಳ್ಳೆಗೂ ಯಾವ ಸಂಬಂಧವೇ ಇಲ್ಲ. ಕೊಳ್ಳೆ ಅದನ್ನು ಅಲುಗಾಟವನ್ನು ಬಿಟ್ಟು ಹೋಗೋದಿಲ್ಲ, ಯಾಕೆಂದರೆ ತನ್ನ ಜೊತೆ ತಂದಿಲ್ಲ. ಮತ್ತದು ಗೆರೆ ವಕ್ರ ಅದು ಯಾರ್ದದು, ಯಾರು ಹೇಗೆ ನೋಡ್ತಾರೋ ಅವ್ರದ್ದು. ಕೊಳ್ಳೆ ಮಾತ್ರ ಹೇಗಿದೆ ಹಾಗೇ ಇದೆ, ಹಾಗೆ ಅರಿವು ಹೇಗಿದೆ ಹಾಗೇ ಇದೆ. ಅದು ಯಾರಿಗೂ ಸೇರಿಲ್ಲ, ಅದು ಅಕ್ಕನೂ ಅಲ್ಲ, ಚಿಕ್ಕಪ್ಪನೂ ಅಲ್ಲ, ದೊಡ್ಡಪ್ಪನೂ ಅಲ್ಲ, ಕಾಕಾನೂ ಅಲ್ಲ, ದಾದಾನೂ ಅಲ್ಲ, ಮಾಮಾನೂ ಅಲ್ಲ, ಅದು ಯಾವುದೂ ಅಲ್ಲ. ಅದು ಅರಿವು, ಅರಿವು ಮಾತ್ರ. ಯಾರು ಹೇಗೆ ನೋಡ್ತಾರೋ ಅವರು ಆ ಉಪಾಧಿ ಪ್ರಕಾರ ಅವರಿಗೆ ಅದು ಕಾಣಿಸ್ತದೆ, ಅವರಿಗೆ ಅದು ಲಭ್ಯವಾಗ್ತದೆ. 296 ಅಸ್ಪಂದಮಾನಂ ಅಸ್ಪಂದಮಾನಂ ಸ್ಪಂದವರ್ಜಿತಂ ಸ್ಪಂದವರ್ಜಿತಂ ತದೇವ ತದೇವ ಅಲಾತಂ ಅಲಾತಂ ರುಜ್ವಾದಿ ರುಜ್ವಾದಿ ಆಕಾರೇಣ ಆಕಾರೇಣ ಅಜಾಯಮಾನಂ ಅಜಾಯಮಾನಂ ಅನಾಭಾಸಂ ಅನಾಭಾಸಂ ಅಜಂ ಯಥಾ ಅಜಂ ಯಥಾ ತದೇವ ಅಲಾತಂ. ಅದೇ ಆ ಬೆಂಕಿಯ ಕೊಳ್ಳಿ ಅಸ್ಪಂದಮಾನಂ, ಸ್ಪಂದನೆಯನ್ನು ಮಾಡದೇ ಇದ್ದಾಗ ಸ್ಪಂದನ ವರ್ಜಿತಂ. ಅಸ್ಪಂದಮಾನಂ ಅಂದರೆ ಸ್ಪಂದನ ವರ್ಜಿತಂ. ಅದೇ ಪ್ರಕಾರವಾಗಿ ಅದು ಸ್ಪಂದನೆಯನ್ನು ಮಾಡದೇ ಇದ್ದಾಗ ಅದೇ ಆ ಅಲಾತವು ಆ ಬೆಂಕಿಯ ಕೊಳ್ಳಿ ರುಜ್ವಾದಿ ಆಕಾರೇಣ ಅಜಾಯಮಾನಂ, ಅದು ವಕ್ರಾದಿಗಳಿಂದ ಅದು ಹುಟ್ಟಿಕೊಂಡಿಲ್ಲ ಅನ್ನೋ ಸ್ಪಷ್ಟವಾಗ್ತದೆ. ವಕ್ರಾದಿಗಳನ್ನು ಅದು ಹುಟ್ಟಿಸಿಲ್ಲ. ವಕ್ರ, ವರ್ತುಳ, ದೀರ್ಘವರ್ತುಳ ಅಂತ ಅಂತಾರ ಅಂತ ಅನ್ಕೋತೀನಿ ನಾವು. ಓವಲ್ ಶೇಪಿಗೆ ಏನು ಹೇಳ್ತದೆ ದೀರ್ಘವರ್ತುಳ? ಅಂಡಾಕಾರ ಅಂತಾರೆ ನೋಡ್ರಿ, ಎರಡು ಒಂದೇ ತಿಳಿದ ಮೇಲೆ ಎರಡು ಒಂದೇ ಅಂಡಾಕಾರ ಅದು ದೀರ್ಘವರ್ತುಳ. ಕೂತ್ಕೊಂತ ಹುಟ್ಟಿದಂತೆ ಹುಟ್ಟಿದಂತೆ ಹುಟ್ಕೊಂಡಿಲ್ಲ. ಹಾಗೆಯೇ ಅರಿವು ಇದೊಂದು ಬೆಂಕಿಯ ಕೊಳ್ಳಿ ಇದ್ದಂತೆ ಅರಿವು. ಅಲ್ಲಿ ನಿಜವಾಗಿಯೂ ಯಾವುದು ಹೇಗೆ ಹುಟ್ಟಿಕೊಂಡಿರೋ ಹಾಗೆ ಇಲ್ಲಿ ಕೂಡ ಹೊರತುಪಡಿಸಿ ಇನ್ನೊಂದು ಏನೂ ಹುಟ್ಟೇ ಇಲ್ಲ. ಏಕೆಂದರೆ ಅರಿವಿನಲ್ಲಿ ಸ್ಪಂದನೇ ಇಲ್ಲ. ಅಸ್ಪಂದಮಾನಂ ವಿಜ್ಞಾನ ಅಜಾಯಮಾನಂ ಅನಾಭಾಸಂ ಅಜಂ ಯಥಾ. ಜನ್ಮರಹಿತವಾಗಿದೆ, ಆಭಾಸರಹಿತವಾಗಿದೆ, ಅರಿವು ಹೇಗಿದೆಯೋ ಹಾಗೇ ಇದೆ ಅನ್ನುವುದು ಇಲ್ಲಿ ಭಾಷ್ಯದ ತಾತ್ಪರ್ಯ. ತಥಾ ಅವಿದ್ಯಯಾ ಸ್ಪಂದಮಾನಂ ಅವಿದ್ಯಾ ಉಪರಮೇ ಅಸ್ಪಂದಮಾನಂ ಜಾತಿ ಆದಿ ಆಕಾರೇಣ ಅನಾಭಾಸಂ ಅಜಂ ಅಚಲಂ ಭವಿಷ್ಯತಿ ಇತ್ಯರ್ಥಃ. ಅಲ್ಲಿ ಸ್ಪಂದನೆ ಆಗಿದೆ, ಇಲ್ಲಿ ಏನು ಎಲ್ಲಿ ಏನು ಯಾರು ಸ್ಪಂದನೆ ಮಾಡಿದ್ದಾರೆ ಇಲ್ಲಿ? ಇದು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗುರುತಿಸಬೇಕಿದೆ. ಯಾರು ಸ್ಪಂದನೆ ಮಾಡಿದ್ದಾರೆ ಇಲ್ಲಿ? ಅವ ಮ್ಯೂಸಿಷಿಯನ್ ಬಂದಾನ? ಭೌತಿಕವಾಗಿ ಆ ಅರಿವನ್ನು ಕೈ ಹಿಡ್ಕೊಂಡು ತಿರುಗಾಡಿಸಿದ್ದಾನ? ನೀನು ವೃಕ್ಷಾಕಾರವಾಗು, ನೀನು ಪಕ್ಷಿಯಾಗು, ಮತ್ತು ಇಲ್ಲಿ ಸ್ಪಂದನ ಮಾಧ್ಯಮ ಯಾರು, ಏಜೆಂಟ್ ಯಾರು? ಆ ಒಂದು ಶಬ್ದ ನೀವು ಲಕ್ಷಿಸಿಕೊಡಲಿಲ್ಲ, ಯಾವುದದು? ಅವಿದ್ಯೆಯ ಮಾಯೆಯ ಅವಳಂತಾಳೆ. ನನ್ನ ಡ್ಯೂಟಿ ಮುಗೀತು ಈಗ, ಇದಕ್ಕೆ ಹೆಚ್ಚಿಗೆ ನಾನು ಏನು ಮಾಡಬೇಕಾಗ್ಬೋದು? ಅವಿದ್ಯೆಯ ಸ್ಪಂದಮಾನಂ ಅಜ್ಞಾನದಿಂದ ಅಲುಗಾಟ, ಅರಿವಿನ ಅಲುಗಾಟ, ಉಪಾಧಿ ವಶವಾದ ಅರಿವಿನ ಅಲುಗಾಟ, ಉಪಾಧಿಯ ದೃಷ್ಟಿಯಿಂದ ನಾವು ನೋಡಿದಂತಹ ಅದರ ಅಲುಗಾಟ. ನಾನೇನು ಹೇಳಿದೆ, ಯಾರು ಹೇಗೆ ನೋಡ್ತಾರೋ ಅವರಿಗೆ ಹಾಗೆ ಕಾಣ್ತದೆ ಅಂತ ಹೇಳಿದೆ. ಅವರು ಹಾಗರೆ ಯಾಕೆ ನೋಡಬೇಕು, ಅವರು ಏನು ಕಾರಣದಿಂದ ಹಾಗೆ ನೋಡುತ್ತಾರೆ? ಅವಿದ್ಯೆಯ. ಏನವಿದ್ಯ? ಅದು ಉರಿಯುವ ಕೊಳ್ಳಿ, ಉರಿಯುವ ಅರಿವು, ಉರಿಯುವ ಕೊಳ್ಳಿ ಮಾತ್ರ ಅನ್ನುವ ಅರಿವು ಇಲ್ಲದೇ ಇದ್ದಾಗ. ಹಾಗೆ ಇಲ್ಲಿ ಕೂಡ ಬೆಳಗುವ ಅರಿವು, ಬೆಳಕಿನಿಂದ ಕೂಡಿದ ಅರಿವು, ಅರಿವು ಮಾತ್ರವಾಗಿದೆ ವಿನಃ ಇದು ಅನ್ಯಥಾ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಎಚ್ಚರ, ಅನ್ನುವ ಜ್ಞಾನ ಅನ್ನುವುದು ಗೊತ್ತಿಲ್ಲದೆ ಇದ್ದರಿಂದಾಗಿ ಅವಿದ್ಯೆಯ ಸಮಷ್ಟಿಯಾಗಿ ಮಾಯೆಯ. ಈಗ ಅವಿದ್ಯಾ ಉಪರಮೆ, ಅವಿದ್ಯೆ ಅನ್ನುವಂಥದ್ದು ನಿವೃತ್ತವಾಯಿತು ಅಂತ ಇಟ್ಕೊಳ್ಳಿ. ಶಾಸ್ತ್ರದ ಮಾರ್ಗದರ್ಶನದಲ್ಲಿ, ಪ್ರಮಾಣಗಳ ಆಧಾರದಲ್ಲಿ, ಕ್ರಮಬದ್ಧವಾದ ಆಚಾರ್ಯ ಉಪದೇಶದಲ್ಲಿ ಅಜ್ಞಾನವು ನಿವೃತ್ತವಾಯಿತು ಉಪರಮೆ. ಏನಾಗ್ತಾವಾಗ? ಅಸ್ಪಂದಮಾನಂ. ಏನು ಅಸ್ಪಂದಮಾನಂ? ಬ್ರಕೆಟ್ ಬರೀತಾರೆ, ವಿಜ್ಞಾನಂ ಅಸ್ಪಂದಮಾನಂ, ಅರಿವು ಅಲುಗಾಟರಹಿತವಾಗಿರುತ್ತದೆ. ಜಾತಿ ಆದಿ ಆಕಾರೇಣ ಅನಾಭಾಸಂ, ಜಾತಿ ಇತ್ಯಾದಿಗಳ ಭಾವದಲ್ಲಿ ಅದು ಮತ್ತೆ ಕಂಡು ಬರುವುದಿಲ್ಲ. ಅದ್ರ ಬಗ್ಗೆ ಏನಾಗ್ತದೆ, ಅದು ಮುಂದದ ಗತಿ ಏನು? ಏನಿಲ್ಲ, ಅಜಂ ಅಚಲಂ ಭವಿಷ್ಯತಿ, ಚಲನರಹಿತವಾದ ಅರಿವೇ ತಾನಾಗಿ ಉಳಿದಿರುತ್ತದೆ. ಈಗ ಹಾಗೆ ಇದೆ, ಆವಾಗ ಹಾಗೆ. ನೀ ತಿಳಿಯುವ ಪೂರ್ವದಲ್ಲಿಯೂ ಅದು ಅರಿವು ಅರಿವೇ ಆಗಿದೆ, ತಿಳಿದ ನಂತರವೂ ಅರಿವು ಅರಿವೇ ಆಗಿದೆ. 49 ಶ್ಲೋಕ. ಅಲಾತೆ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನಾಲಾತಂ ಪ್ರವಿಶಂತಿ ತೇ. ಅಲಾತೆ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನಾಲಾತಂ ಪ್ರವಿಶಂತಿ ತೇ. ಇದು ಸ್ವಲ್ಪ ಟೆಕ್ನಿಕ್ ಅಲ್ಲದೆ, ರುಜುವಕ್ರಾದಿಗಳು ಉಂಟಾದವಲ್ಲ, ಎತ್ತರಿಂದ ಉಂಟಾದವು? ಕೊಳ್ಳೆಯ ಸ್ಪಂದನೆ. ವಕ್ರಾದಿಗಳು ಕಾಣ್ತಾ ಇವೆಯಲ್ಲ, ಎತ್ತರಿಂದ ಕಾಣ್ತದೆ? ಕೊಳ್ಳೆ ಪದಾರ್ಥ ಏನದು? ಮರಳು ಎಲ್ಲಿ ಹೋಗ್ತದದು ಚಿತ್ರ? ಆ ಚಿತ್ರ ಮರಳು ಎಲ್ಲಿ ಹೋಗ್ತದದು? ಕೊಳ್ಳೆಯಿಂದ ಬಂದಿತ್ತು, ಕೊಳ್ಳೆಯನ್ನು ಹೊರತುಪಡಿಸಿ ಸ್ಪಂದನೆ ಇಲ್ಲ. ಸ್ಪಂದಿತವಾದ ಯಾವುದೇ ಪದಾರ್ಥವು ಕೊಳ್ಳೆಗೆ ಸಂಬಂಧ ಇಲ್ಲ. ಆತ್ಮನನ್ನು ಹೊರತುಪಡಿಸಿ ಜಗತ್ತಿಲ್ಲ, ಜಗತ್ತಿನ ಯಾವುದೇ ಸಂಬಂಧವು ಆತ್ಮನಿಗೆ. ಆ ಆತ್ಮನೇ ನೀನು ಅನ್ನೋದು ನೀವು ಸ್ಪಷ್ಟವಾಗಿದ್ದಾದರೆ ಏರುಪೇರುಗಳಿಂದ ಕೂಡಿದ ಈ ಸಂಸಾರ ನಿನಗೆಲ್ಲಿದೆ? ಆ ಸಂಸಾರದ ಮುಕ್ತನಾದಿ ಅಂತ ಅರ್ಥ. ಅದನ್ನು ಸ್ಪಷ್ಟವಾಗಿ ಇಲ್ಲಿ ಇಷ್ಟು ಹೇಳ್ತಾರೆ. ಅಲಾತೆ ಸ್ಪಂದಮಾನೇ ವೈ, ಆ ಕೊಳ್ಳಿಯು ಅಲುಗಾಡ್ತಾ ಇದ್ದಾಗ ನ ಆಭಾಸ ಅನ್ಯತೋ ಭುವ, ಆಭಾಸ ತೋರಿಕೆಗಳು ಕಂಡುಬರುವಂತಹ ಆರೋಪಿತವಾದಂತಹ ಇವೆಲ್ಲ ಭಾವಗಳು, ರುಜು ವಕ್ರ ಇತ್ಯಾದಿ ಭಾವಗಳು ಮತ್ತೆ ಎಲ್ಲಿಂದೋ ಅವು ಬಂದಿಲ್ಲ. ಅನ್ಯತಃ ಅನ್ಯತಃ ನ ಭುವ, ಅವು ಎಲ್ಲಿಂದೋ ಬಂದಿಲ್ಲವು, ಕೊಳ್ಳೆಯಿಂದಲೇ ಬಂದಿವೆ. ಆದರೆ ಕೊಳ್ಳೆಗೋದಕ್ಕೆ ಸಂಬಂಧ ಇಲ್ಲ. ನಿಸ್ಪಂದಾತ್ ಅದು ಅಲುಗಾಡದೆ ಇದ್ದಾಗ ಆ ಕೊಳ್ಳೆ ಎಲ್ಲಿ ಹೋಗ್ತದೆ? ಅಲುಗಾಡದೆ ಇದ್ದಾಗ ಕೊಳ್ಳೆ ಎಲ್ಲಿ ಹೋಗ್ತದೆ? ಇದು ಅಲುಗಾಟ ರುಜು ವಕ್ರಾದಿಗಳು ಎಲ್ಲಿ ಹೋಗ್ತವೆ? ಕೊಳ್ಳೆಯು ಅಲುಗಾಡದೆ ಇದ್ದಾಗ ಆ ಚಿತ್ರಗಳು ಎಲ್ಲಿ ಹೋಗ್ತವೆ? ವರ್ತುಳ ಇತ್ಯಾದಿ ಚಿತ್ರಗಳವಲ್ಲ, ಅವು ಎಲ್ಲಿ ಹೋಗ್ತವೆ? ಅವು ಬಂದೇ ಇಲ್ಲ, ಹೋಗ್ತವೆ ಇಲ್ಲಿಂದ. ಅದರಿಂದಲೇ ತೋರಿಕೆ ಅಂತ ಕರೆಯೋದು ನಾವು. ಮತ್ತೆ ಎಲ್ಲೂ ಹೋಗೋದಿಲ್ಲ. ನ ತತ್ರ ಅನ್ಯತ್ರ ನಿಸ್ಪಂದಾತ ನ ಅಲಾತಂ ಪ್ರವಿಶಂತಿತೆ, ಹೋಗಲಿ ಬಿಡಿ. ಆ ಚಿತ್ರಗಳು ಹಾಗಾದರೆ ಕೊಳ್ಳೆ ಒಳಗೆ ಪ್ರವೇಶ ಆಗ್ಬಿಟ್ವಾ? ನೋಡ್ರಿ, ಒಂದೊಂದು ನಂಬರ್ ಒನ್, ಕೊಳ್ಳೆಯಿಂದ ಹೊರಗೆ ಬಂದಿಲ್ಲ, ಕೊಳ್ಳೆ ಒಳಗೆ ಪ್ರವೇಶ ಆಗೋದಿಲ್ಲ. ಕೊಳ್ಳೆ ಇಲ್ಲದೆ ಚಿತ್ರಗಳು ಇಲ್ಲ, ಚಿತ್ರಗಳಿಗೂ ಕೊಳ್ಳೆಗೂ ಯಾವ ಸಂಬಂಧ ಇಲ್ಲ. ಈಗ ಕೊಳ್ಳೆಯಿಂದ ಅದು ಹೊರಗೆ ಬಂದಿತ್ತು ಅಂದರೆ ಹುಟ್ಟಿತ್ತು ಅಂತ ಹೇಳ್ಬೋದು. ಕೊಳ್ಳೆಯಿಂದ ಹೊರಗೆ ಬಂದಿತ್ತು ಅಂದರೆ ಹುಟ್ಟಿತ್ತು ಅಂತ ಹೇಳ್ಬೋದು. ಹುಟ್ಟಿ ತನ್ನ ಪಾಡಿಗೆ ತಾನು ಇದ್ದದ್ದೇ ಆದರೆ ಕೊಳ್ಳೆಯನ್ನು ಬಿಟ್ಟುಕೊಟ್ಟ, ಆ ಕೊಳ್ಳೆಯನ್ನು ಬಿಟ್ಟುಕೊಟ್ಟರು ತನ್ನ ಪಾಡಿ ತಾನು ಇದ್ದದ್ದಾದರೆ ನಾವು ಅದೊಂದು ಸ್ವತಂತ್ರವಾದ ವಸ್ತು, ಸ್ವತಂತ್ರವಾದ ಪದಾರ್ಥ ಅಂತ ಹೇಳ್ಬೋದಾಗಿತ್ತು. ಹಾಗೂ ಹೇಳಲಿಕ್ಕಾಗೋದಿಲ್ಲ, ಹುಟ್ಟಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಹೋಗಲಿ ಬಿಡು, ಅದು ವಾಪಸ್ ಕೊಳ್ಳೆಗೆ ಹೋಗಿ ಸೇರಿಕೊಂಡಿದ್ದರೆ ನಾವು ಹೇಳ್ಬೋದಾಗಿತ್ತು, ಬಂದಿತ್ತಪ್ಪ ಹೋಯ್ತು ಅಂತ ಹೇಳ್ಬೋದಾಗಿತ್ತು. ಆದರೆ ವಾಪಸ್ ಹೋಗಿ ಸೇರಿಕೊಂಡಿಲ್ಲ, ಅದನ್ನ ಅದು ಹೋಗಿಲ್ಲ ಅಂತ ಅರ್ಥ. ಕೊಳ್ಳೆಯನ್ನು ಪ್ರವೇಶ ಮಾಡಿಲ್ಲ ಅಂತ ಅರ್ಥ. ಹಾಗರೆ ಏನಿದು? ಭಾಸ ಮಾತ್ರ, ಅಜ್ಞಾನದಿಂದಾದಂತಹ ಆಭಾಸ ಮಾತ್ರ, ಇನ್ನೊಂದು ಏನೂ ಇಲ್ಲ. ಹೇಗೆ ಕೊಳ್ಳೆ ಮತ್ತು ಕೊಳ್ಳೆ ಸ್ಪಂದನೆ ಈ ಉದಾಹರಣೆಯೋ, ಹಾಗೆಯೇ ಅರಿವು ಮತ್ತು ಈ ಜಗತ್ತಿನ ಉದಾಹರಣೆ. ಅದು ದೃಷ್ಟಾಂತ, ಇದು ಅರಿವು ಮತ್ತು ಜಗತ್ತು, ಇದು ದ್ರಾಷ್ಟಾಂತ. ಕೊಳ್ಳೆ ತಿರುಗಾಡಿಸ್ತಾ ಇದ್ದಾಗ ಹುಟ್ಕೊಂಡು ತಿರುಗಾಡಿಸದೇ ಇದ್ದಾಗ ಆ ಹುಟ್ಕೊಂಡಂಥ ಚಿತ್ರಗಳು ಎಲ್ಲಿ ಹೋಗ್ತವೆ? ಬೇರೆ ಎಲ್ಲೂ ಹೋಗೋದಿಲ್ಲ. ಆದರೆ ಕೊಳ್ಳೆಯನ್ನು ಪ್ರವೇಶ ಮಾಡಿದ್ವಾ? ಕೊಳ್ಳೆಯೊಳಗೂ ಪ್ರವೇಶ ಮಾಡಿಲ್ಲ. ಅವು ಚಿತ್ರ ಎಲ್ಲೋದು? ಇಲ್ಲೇ ಇಲ್ಲ. ಕೊಳ್ಳೆ ಒಳಗೂ ಪ್ರವೇಶ ಮಾಡಿಲ್ಲ, ಕೊಳ್ಳೆಯನ್ನು ಬಿಟ್ಟುಕೊಂಡು ಬೇರೆ ಎಲ್ಲೂ ಹೋಗಿ ಸಮಾಧಿ ಆಗಿಲ್ಲ. ಹಾಗೆ ಈ ಜಗತ್ತು ಅವು ಅರಿವಿನಿಂದ ಸ್ಪಂದಿಸಲ್ಪಟ್ಟಂತಹ ಈ ಜಗತ್ತು ಅವಿವೇಕ ಅಜ್ಞಾನದಿಂದಾಗಿ ಈ ಜಗತ್ತು ಅರಿವನ್ನು ಪ್ರವೇಶಿಸುವುದೂ ಇಲ್ಲ, ಅರಿವನ್ನು ಹೊರತು ಪಡಿಸಿ ಬೇರೆ ಇನ್ನೆಲ್ಲೂ ಹೋಗೋದೂ ಇಲ್ಲ. ಅರಿವಿನಿಂದ ಉತ್ಪತ್ತಿ ಆಗಿದೆಯೋ ಹಾಗಾದರೆ ಅರಿವಿನಿಂದಲೂ ಹುಟ್ಟಿಕೊಂಡಿಲ್ಲ. ಭಾಷ್ಯ ನೋಡಿ, ಕಿಂಚ ತಸ್ಮಿನ್ನೇವ ಅಲಾತೆ ಸ್ಪಂದಮಾನೇ ವೈ ರುಜುವಕ್ರಾದಿ ಆಭಾಸ. ಅಲಾತಾತ್ ರುಜುವಕ್ರಾದಿ ಆಭಾಸ ಅಂತ ಮಾಡ್ಯಾರ ಅವರು. ಆಭಾಸಾನೇ ಕರೆಕ್ಟ್, ರುಜುವಕ್ರಾದಿ ಆಭಾಸ. ಅಲಾತಾತ್ ಅನ್ಯತಃ ಕುತಶ್ಚಿತ್ ಆಗತ್ಯ ಅಲಾತೆ ನೈವ ಭವಂತಿ ಇತಿ ನ ಅನ್ಯತಃ ಅಭುವಃ. ಭೂತಕಾಲ ಕಿಂಚ ಇಷ್ಟೇ ಅಲ್ಲ, ಮತ್ತು ಈ ಕಿಂಚ ಶಬ್ದ ಮತ್ತು ಚ ಎರಡೂ ಇವೆ ಅಲ್ಲಿ. ಕಿಂ ಮತ್ತು ಚ ಇಷ್ಟೇ ಅಲ್ಲ, ಮತ್ತು ತಸ್ಮಿನ್ನೇವ ಅಲಾತೆ ಆ ಕೊಳ್ಳಿಯಲ್ಲಿ ಸ್ಪಂದಮಾನೆ ಅಲುಗಾಟವು ಇದ್ದಾಗ ರುಜುವಕ್ರಾದಿ ಆಭಾಸ ಅಲಾತಾತ ಅನ್ಯತಃ ಕುತಶ್ಚಿತನ. ಅವು ಕೊಳ್ಳೆಯಿಂದಲೇ ಬಂದದ್ದೇನಾ, ಬೇರೆ ಎಲ್ಲಿಂದ ಬಂದದ್ದು ಅಲ್ಲವು. ಆ ವಿಚಿತ್ರ ವಿಚಿತ್ರವಾದ ಚಿತ್ರಗಳು ಇನ್ನೂ ಚಂದ ಹೇಳಿ ಬರ್ತದನ. ಈ ಹಿಲಾಲ್ ಅಂತ ಹಿಡಿತಾರೆ, ಹಿಲಾಲ್ ಆ ಹಿಲಾಲ್ನ ಹಿಡ್ಕೊಂಡಾಗ ಅದು ಉರಿ ಹೇಳ್ತಿರ್ತದೆ. ಆ ಉರಿ ಎದ್ದಾಗ ಅನೇಕ ಚಿತ್ರಗಳು ಕಾಣಿಸ್ತವೆ. ಆ ಚಿತ್ರ ಎಲ್ಲಿಂದ ಬಂದವು? ಆ ಉರಿ ಅಂದ್ರೆ ಒಂದವೆ, ಬೇರೆ ಎಲ್ಲಿಂದ ಬಂದಿಲ್ಲ. ಹೋಮ ಹವನಾದಿಗಳಲ್ಲಿ ಸಹಕಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಉರಿ ಉರಿತಿರ್ತದೆ, ಅದು ಅನೇಕ ರೂಪಗಳಾಗಿ ಕಾಣಿಸ್ತದೆ. ಅನೇಕ ರೂಪಗಳು. ಒಂದ್ಸಲ ಒಬ್ರು ಯಾರೋ ಫೋಟೋ ಕ್ಲಿಕ್ ಮಾಡಿದ್ರು, ಕನಿಕಾ ಪರಮೇಶ್ವರ ದೇವಸ್ಥಾನ ಮೈಸೂರು. ನಮ್ದು ಒಂದು ತಿಂಗಳಲ್ಲಿ ಗೀತಾಜ್ಞಾನ ಯಜ್ಞ, ಗೀತಾಜ್ಞಾನ ಮಹಾಯಜ್ಞ ಮತ್ತು ನಿತ್ಯ ಗಾಯತ್ರಿ ಹೋಮ ಆಯಿತು. ಆವಾಗೊಂದು ಫೋಟೋ ಯಾರೋ ಕ್ಲಿಕ್ ಮಾಡಿದ್ರು ಪೂರ್ಣಾಹುತಿಗೆ, ಅಲ್ಲಿ ದೇವಿ ಪ್ರತ್ಯಕ್ಷ ಆಗಿದ್ಲ. ಅವ್ರವ್ರ ಭಾವದಂತೆ ಅವ್ರು ಹೇಳಿದರು. ಹಾಂ, ಕೊನೆಗೆಲ್ಲ ಕರೆಕ್ಷನ್ ಆಗಿ ಗಾಯತ್ರಿನೇ ಅಲ್ಲಿ ಕಂಡದ್ದು ಅಂಥೇಳಿ ನಿರ್ಧಾರ ಮಾಡಿದರು. ಗಾಯತ್ರಿ ಕಂಡ್ರ ಕೊಳ್ಳಿಯ ಸ್ಪಂದನ. ಹೌದಾ? ಹೊರಗಿನಿಂದ ಬಂದದ್ದಲ್ಲದು, ಕೈಲಾಸದಿಂದ ವರಸಿದ್ದ ವಿನಾಯಕ ಬಂದು ಪ್ರತ್ಯಕ್ಷ ಆಗಿದ್ದಲ್ಲದು, ಆ ಉರಿಯಿಂದಲೇ ಬಂದಿದೆ. ಯಾವ ಬಣ್ಣದ್ದಾದರೂ ಬರಲಿ, ಯಾವ ಆಕಾರದಿಂದ ಆದರೂ ಬರಲಿ, ಎಲ್ಲಿಂದ ಬಂದಿದೆ ಅದು? ಆ ಉರಿಯಿಂದ ಬಂದಿದೆ. ಹಾಗೆ ಎಂಥದ್ದಾದರೂ ಸೃಷ್ಟಿ ಇರಲಿ, ಅದು ಅರಿವಿನಿಂದಲೇ ಬಂದದ್ದು. ಅರಿವು ಬೇರೆ ಇನ್ಯಾವುದೋ ಏಜೆನ್ಸಿಯಿಂದ ಬಂದದ್ದಲ್ಲ. ಏಕೆಂದರೆ ಅವೆಲ್ಲವೂ ಕೂಡ ತೋರಿಕೆಗಳು ಮಾತ್ರ. ಅವು ಅಂದರೆ ಯಾವುವು? ರುಜು ವಕ್ರ ಆದಿ ಆಭಾಸ ಅಲಾತಾತ್ ಅಲಾತಾತ್ ಆ ಕೊಳ್ಳಿಯಿಂದಲೇ ಬಂದಿದ್ದವೂ ಇಲ್ಲ. ಅನ್ಯತಃ ಕುತಶ್ಚಿತ ಆಗತ್ಯನ ಬೇರೆ ಇನ್ನು ಯಾವುದರಿಂದ ಬಂದದ್ದಂತೂ ಅಲ್ಲ. ನೈವ ಭವಂತಿ ಇತಿ ಅನ್ಯತ ಇತಿ ನ ಅನ್ಯತಃ ಅಭುವಃ. ಬೇರೆ ಇನ್ನು ಆವುದರಿಂದಲೂ ಅದು ಬಂದದ್ದಲ್ಲ. ಹೀಗಾಗಿ ವಾಪಸ್ ಕೊಳ್ಳೆ ಒಳಗೆ ಹೋಗುವ ಚಾನ್ಸ್ ಇಲ್ಲ. ಅದು ಹೇಳ್ತಾರೆ, ನ ಚ ತಸ್ಮಾತ್ ನಿಸ್ಪಂದಾತ್ ಅಲಾತಾತ್ ಅನ್ಯತ್ರ ನಿರ್ಗತಃ. ಅಲುಗಾಟ ನಿಂತ್ ಅಲುಗಾಟ ನಿಂತ್ ನಿಂತ ಮೇಲೆ ಆ ಚಿತ್ರ ಎಲ್ಲೋಯ್ತು. ಈಗ ಸದ್ಯಕ್ಕೆ ಚಿತ್ರ ಅಂತ ಕರೆಯೋಣಂತೆ. ಆ ಚಿತ್ರ ಎಲ್ಲೋಯ್ತು, ಅದು ಗಾಯತ್ರಿ ಚಿತ್ರ ಇರಲಿ, ವರ್ಷ ದಿನಾಂಕ ಚಿತ್ರ ಇರಲಿ, ಓಂಕಾರ ಇರಲಿ, ಅವನು ಅವನ ಫೋಟೋ ಕ್ಲಿಕ್ ಮಾಡಿದ್ದ ಚಿದಾನಂದ. ಅವಾಗ ಅವನ ಹೆಸರು ಚಿದಾನಂದ, ಈಗೇನು ಚಿತ್ಸ್ವರೂಪಾನಂದ. ಅವನು ಫೋಟೋ ಕ್ಲಿಕ್ ಮಾಡಿದ ಓಂಕಾರ ಬಂದಿತ್ತು ಅದರಲ್ಲಿ. ಅವರು ಕ್ಲಿಕ್ ಮಾಡ್ಬೇಕಾದ್ರೆ ಗಾಯತ್ರಿ, ಇವನು ಕ್ಲಿಕ್ ಮಾಡ್ಬೇಕಾದ್ರೆ ಓಂಕಾರ. ಭಾವಿಸೋದ್ರಿ, ಅಯ್ಯೋ ಇವೆಲ್ಲವನ್ನು ಎಷ್ಟು ಸ್ಟೋರಿ ಮಾಡಬಹುದು ಗೊತ್ತಾ ನಿಮಗೆ? ನಮ್ಮದು ನಿತ್ಯ ಗಾಯತ್ರಿ ಹೋಮ ಮತ್ತು ಇಲ್ಲ ಇಲ್ಲ, ಅದು ಬೆಂಕಿಯ ಸ್ಪಂದನೆ ಅಂತ ಅಲ್ಲದು, ಬೆಂಕಿಯ ಸ್ಪಂದನೆ ಅಂತ ಅಲ್ಲ. ಯಾರು ಬರ್ತಾರೆ ನಾ ಹೇಳೇನಿ ಎಷ್ಟು ಸಲ. ಹಾಂ, ಜಾತವೇದ ಬರ್ತಾನಲ್ಲಿ, ಜಾತವೇದನ್ನು ಆಹ್ವಾನ ಮಾಡಿ ಅಗ್ನಿ ಕಾರ್ಯ ಮಾಡಿರ್ತೀವಿ, ಆ ಫಲ ಪ್ರಸಾದ ಕೊಡಲಿಕ್ಕೆ ಜಾತವೇದನೇ ಬರಬೇಕಲ್ಲಿ. ಮತ್ತೆ ಓನ್ಲಿ ಥ್ರೂ ಪೋಸ್ಟ್ಮನ್ ಹ್ಯಾಂಡ್ಸ್ ದಿ ಪೋಸ್ಟ್ ವಿಲ್ ಬಿ ಡೆಲಿವರ್ಡ್. ಹಾಂ, ಪೋಸ್ಟ್ಮನ್ ಬಿಟ್ಟು ಬೇರೆ ಏನು ಯಾರು ತಂದ್ಕೊಳ್ಳಿ ಸಾಧ್ಯ? ಆ ಸ್ಪೀಡ್ ಪೋಸ್ಟೇ ಇರಲಿ, ಆರ್ಡಿನರಿ ಪೋಸ್ಟೇ ಇರಲಿ, ಅದು ಬಂತು ಅಂದರೆ ಯಾರು ತಂದ್ಕೊಳ್ಬೇಕು ನಾವು ಅದನ್ನು? ಮತ್ತೆ ಇವನು ಯಾರು? ಇವನು ಇವನು ಪೋಸ್ಟ್ಮನ್, ಇವ ಸೆಲೆಸ್ಟಿಯಲ್ ಪೋಸ್ಟ್ಮನ್. ಸೊ ಹೀಗಾಗಿ ಅವನು ಅದನ್ನು ತಂದು ಕೊಡ್ತಾನೆ. ಉರಿ ತಂದು ಕೊಡೋದಿಲ್ಲ. ದಟ್ ಈಸ್ ಡಿಫರೆಂಟ್, ಅನದರ್ ಟೈಪ್ ಆಫ್ ಶ್ರದ್ಧ. ಅದು ಅನದರ್ ಟೈಪ್ ಆಫ್ ಶ್ರದ್ಧ. ಅದು ಕರ್ಮಕಾಂಡದಲ್ಲಿ ವಿಧಿವಿಧಾನಗಳನ್ನು ಏನು ಹೇಳಿದ್ದಾರೋ ಅದರಲ್ಲಿ ವಿಶ್ವಾಸ. ಹೇಗೆ ತತ್ತಮಸಿ ಮಹಾವಾಕ್ಯದಲ್ಲಿ ವಿಶ್ವಾಸ, ಹಾಗೆಯೇ ಅದರಲ್ಲಿ ಕೂಡ ಅಷ್ಟೇ ವಿಶ್ವಾಸ ಇದೆ. ಸಂಶಯಾತ್ಮ ವಿನಶ್ಯತಿ, ಸಂಶಯಾತ್ಮರಿಗೆ ಕರ್ಮಕಾಂಡ ಉಪಯೋಗಕ್ಕೆ ಬರುವುದಿಲ್ಲ. ಅವರ ಸಮೀಪ ಕೂಡ ಹೋಗದೆ ಇರೋದೇ ಒಳ್ಳೆಯದು. ಹೋದರೂ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ನಾನು ಲಾಜಿಕಲ್ ಎನ್ಕ್ವೈರಿ ಮಾಡಿದೆ, ವೈಜ್ಞಾನಿಕವಾದ ವಿಶ್ಲೇಷಣೆ ಮಾಡಿಕ್ಕೆ ಹೋದೆ, ಇಟ್ ಡಸಂಟ್ ವರ್ಕ್. ಸುಮ್ಮನೆ ಮನಸ್ತಾಪ. ಓಕೆ, ಸೊ ರುಜುವಕ್ರಾದಿ ಆಭಾಸ ಅಲಾತಾತ ಅನ್ಯತಃ ಕುತಶ್ಚಿತ್ ಅಗತ್ಯ ಅಲಾತೆ ನೈವ ಭವಂತಿ ಇತಿ ನ ಅನ್ಯತಃ ಅಭುವಃ. ನ ಚ ತಸ್ಮಾತ್ ನಿಸ್ಪಂದನಾತ್ ಅಲಾತಾತ್ ಅನ್ಯತ್ರ ನಿರ್ಗತಃ. ಅನ್ಯತ್ರ ನ ನಿರ್ಗತಃ, ಆ ಸ್ಪಂದನವು ಶಾಂತವಾದ ನಂತರ ಅಲ್ಲಿರುವಂತಹ ಚಿತ್ರ ಬೇರೆ ಎಲ್ಲೂ ಹೋಗೋದಿಲ್ಲ, ಬೇರೆ ಎಲ್ಲೂ ಹೋಗೋದಿಲ್ಲ. ಅಲ್ಲಿ ಇರುವುದಿಲ್ಲ, ಬೇರೆ ಎಲ್ಲೂ ಹೋಗೋದಿಲ್ಲ. ನ ಚ ತಸ್ಮಾತ್ ನಿಸ್ಪಂದನಾತ್ ಅಲಾತಾತ್, ಆ ಅಲುಗಾಟವು ಆ ಕೊಳ್ಳಿಯ ಅಲುಗಾಟವು ನಿಂತೋದಾಗ ಅನ್ಯತ್ರ ನ ನಿರ್ಗತ, ಆ ನ ಅಲ್ಲಿ ಕೊನೆಕ್ಟ್ ಅನ್ಯತ್ರ ನ ನಿರ್ಗತ, ಬೇರೆ ಎಲ್ಲೂ ಹೋಗೋದಿಲ್ಲ. ನ ಚ ನಿಸ್ಪಂದನಂ ಅಲಾತಮೇವ ಪ್ರವಿಶಂತಿ ತೇ. ಹೋಗ್ಲಿ, ಹೊರಗೆ ಎಲ್ಲೂ ಹೋಗೋದಿಲ್ಲ. ಆ ಕೊಳ್ಳಿಯನ್ನೇ ಪ್ರವೇಶ ಮಾಡ್ತಾವ? ಸಿಂಪಲ್ ಲಾಜಿಕ್, ಕೊಳ್ಳಿಯನ್ನು ಯಾಕೆ ಪ್ರವೇಶ ಮಾಡೋದಿಲ್ಲ? ಕೊಳ್ಳಿಯಿಂದ ಬಂದಿಲ್ಲ, ಬಂದೇ ಇಲ್ಲ ಅನ್ಬೇಡ್ರಿ, ಕೊಳ್ಳಿಯಿಂದ ಬಂದಿಲ್ಲ, ಪುನಃ ಕೊಳ್ಳಿ ಹೋಗೋ ಅವಶ್ಯಕತೆ ಇಲ್ಲ. ಸೇಮ್ ಥಿಂಗ್ ರಜ್ಜು ಸರ್ಪ. ಇದು ರಜ್ಜುವೇ ಅಂತ ಸ್ಪಷ್ಟವಾದ ನಂತರ ಸರ್ಪ ಎಲ್ಲಿ ಹೋಯ್ತು? ಎಲ್ಲೋ ಹಾರು ಹೋಯ್ತಾ? ಸರ್ ಸರ್ ಸರ್ ಅಂಥೇಳಿ ಸರ್ದು ಹೋಯ್ತಾ? ಓಹ್, ಹಗ್ಗವನ್ನು ಸೇರ್ಕೊಂತ ಇಲ್ಲವೇ ಇಲ್ಲವಾದದ್ದು, ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಕಾಗಿಲ್ಲ, ಯಾಕೆ ಅದು ಇಲ್ಲವೇ ಇಲ್ಲ. ಅದು ಹಗ್ಗವನ್ನು ಯಾಕೆ ವಾಪಸ್ ಹೋಗಿರಬಾರ್ದು? ಹಗ್ಗದಿಂದ ಬಂದಿಲ್ಲ. ಸಿಂಪಲ್. ಹಾಗೆ ಸಂಸಾರ ಭಗವಂತನಿಂದ ಬಂದಿಲ್ಲ, ಭಗವಂತನಲ್ಲಿ ಪ್ರವೇಶವಾಗುವ ಅವಶ್ಯಕತೆ ಇಲ್ಲ. ಸಂಸಾರ ಭಾರಿ ತಿಳ್ಕೊಳ್ಳಿಕ್ಕೆ ಕನ್ಸ್ಯೂಮ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅಂತಂದರೆ ಜೀವ ಅಂತೀವಿ ನಾನು ಅನ್ಕೋರಿ, ನಾ ಭಗವಂತನಿಂದ ಬಂದಿಲ್ಲ, ಭಗವಂತನೊಳಗೆ ಹೋಗಿ ಸೇರ್ಕೊಂಬ ಅವಶ್ಯಕತೆ ನನಗಿಲ್ಲ. ಸೊ ಇದು ಒಂದು ಹೇಳಿಕೆಯಲ್ಲಿ ನಿಮಗೆಲ್ಲ ಭಕ್ತಿ ಪ್ರಧಾನವಾದ ಕಥೆಗಳು ಡುಮ್ ಬಂದ್ಬಿಡ್ತವೆ. ಗೋವಿಂದ. ಸೊ ಡಿಫಿಕಲ್ಟಿನೋ ಈಗಿಂಥ ಉಪನಿಷತ್ತಿನ ಇಂಥ ಮಾತುಗಳನ್ನು ಅರಗಿಸ್ಕೊಳ್ಳೋದು ಭಾರಿ ಕಷ್ಟ. ಅವೆಲ್ಲ ಅರಗಿಸ್ಕೊಂಡವನ ಜ್ಞಾನಿ ಆಗ್ತಾನೆ, ಭಾರಿ ಕಷ್ಟ. ತದ್ವಿರುದ್ಧವಾದ ಹೇಳಿಕೆಗಳು. ನ ಚ ನಿಸ್ಪಂದನ ಅಲಾತಮೇವ ಪ್ರವಿಶಂತಿತೇ, ವಾಪಸ್ ಕೊಳ್ಳೆಯಲ್ಲಿ ಪ್ರವೇಶ ಆಗುವುದಿಲ್ಲ. ಅದೇ ಪ್ರಕಾರ 50ನೇ ಶ್ಲೋಕದಲ್ಲಿ ಆ ವಿಷಯವನ್ನು ಮಂಗಳ ಮಾಡ್ತಾರೆ. ನ ನಿರ್ಗತ ಅಲಾತಾತ್ ಅಲಾತಾತ್ತೇ, ನ ನಿರ್ಗತ ಅಲಾತಾತ್ತೇ ದ್ರವ್ಯತ್ವಾಭಾವಯೋಗತ ವಿಜ್ಞಾನೇಪಿ ತಥೈವ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯ ವಿಶೇಷತಃ ನ ನಿರ್ಗತ ಅಲಾತಾತ್ತೇ ದ್ರವ್ಯತ್ವಾಭಾವಯೋಗತಃ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯ ವಿಶೇಷತಃ. ತೇ ಆಭಾಸಃ, ಅಲ್ಲಿರುವಂತಹ ಆ ಚಿತ್ರ ಆಭಾಸ ಮಾತ್ರವಾದ ಚಿತ್ರ, ಅದು ಅಲಾತಾತ್ನ ನಿರ್ಗತ, ಕೊಳ್ಳೆಯಿಂದ ಹೊರಗೆ ಬಂದದ್ದಲ್ಲದು. ಯಾಕೆ? ಜಸ್ಟ್ ಕಮಾನ್ ಕಮಾನ್, ಯಾಕೆ ಹೆಂಗೆ ಹೇಳ್ತೀರಿ? ಇಲ್ಲೇ ಇಲ್ಲ ಅಂತೇಳಿ ನಾವು ಸಾಕ್ಷಾತ್ ಒರೆಸಿದ್ದೀವಿ, ಯಾಕೆ ನೋಡೇವಿ. ಹೆಂಗೆ ಹೇಳ್ತೀರಿ ಇಲ್ಲೇ ಇಲ್ಲ ಅಂತೇಳಿ? ಲಾಜಿಕ್ ಇದೆ. ದ್ರವ್ಯತ್ವ ಅಭಾವಾತ್, ಅದೇ ಇದೆ ಉದ್ದ ಅಗಲ ದಪ್ಪ ಕಠಿಣ ಮೃದು ಇವು ದ್ರವ್ಯಗಳು ಅಂತ ಕರೀತಾರೆ. ನಿಮ್ಮ ಚಿತ್ರಕ್ಕೆ ಯಾವ ದ್ರವ್ಯ ಇದೆ? ಅಂದ್ರೆ ಬಂದೇ ಇಲ್ಲ ಅಂತ ಆಯ್ತಾರ ಇವ್ರು. ಅದೇನು ಚಿತ್ರ ಇದೆ ಅದಕ್ಕೆ ಯಾವ ದ್ರವ್ಯ ಇದೆ? ದ್ರವ್ಯತ್ವ ಅಭಾವ ಯೋಗತಃ ಅದಕ್ಕೆ ಯಾವುದೇ ಪ್ರಕಾರವಾದಂತಹ ಮಟೀರಿಯಲ್ ಮಟೀರಿಯಲಿಸ್ಟಿಕ್ ಎಕ್ಸಿಸ್ಟೆನ್ಸ್ ಇಲ್ಲ. ದ್ರವ್ಯತ್ವ ಅಭಾವ ದ್ರವ್ಯಗಳು ಗುಣಗಳು ಎರಡು ಆಲ್ಮೋಸ್ಟ್ ಹೊಂದಿಕೆಯಾಗೇ ಇರ್ತವೆ. ಬಹುಶಃ ಗುಣ ಸ್ವಲ್ಪ ಸೂಕ್ಷ್ಮ ಅನ್ಸ್ಕೊತದೆ, ದ್ರವ್ಯ ಸ್ವಲ್ಪ ಸ್ಥೂಲ ಅನ್ಸ್ಕೊತದೆ. ದ್ರವ್ಯತ್ವ ಅಭಾವ ಅಭಾವ ಯೋಗತಃ ದ್ರವ್ಯಸ್ಯ ಭಾವಃ ದ್ರವ್ಯತ್ವಂ. ದ್ರವ್ಯ ಅಂದ್ರೆ ಏನು ಸರ್? ದ್ರವ್ಯತ್ವ ಅಂದ್ರೆ ಏನು? ದ್ರವ್ಯದ ಭಾವ ಇದ್ರೆ ಅದಕ್ಕೆ ದ್ರವ್ಯತ್ವ ಅಂತ ಕರೀತಾರೆ. ದ್ರವ್ಯತ್ವ ಭಾವ ದ್ರವ್ಯದ ಭಾವ ದ್ರವ್ಯದ ಭಾವ ಇದ್ದರೆ ಅದಕ್ಕೇನು ಕರೀತಾರೆ? ದ್ರವ್ಯತ್ವ ಅಂತ ಕರೀತಾರೆ. ಕಠಿಣತ್ವ ಮೃದುತ್ವ ಅವೆಲ್ಲ ಭಾವಗಳು. ಆ ಭಾವಗಳಿಂದಾಗಿ ಅದಕ್ಕೆ ದ್ರವ್ಯತ್ವ ಪ್ರಾಪ್ತಿಯಾಗಿರುತ್ತೆ. ತ್ವ ಕಠಿಣತ್ವ ಮೃದುತ್ವ ದೀರ್ಘತ್ವ ಸ್ಥೂಲತ್ವ ಇವೆಲ್ಲ ದ್ರವ್ಯಗಳು. ಆ ದ್ರವ್ಯಗಳು ಇಲ್ಲದೇ ಇದ್ದಾಗ ದ್ರವ್ಯಗಳು ಇಲ್ಲದೇ ಇದ್ದಾಗ ದ್ರವ್ಯತ್ವ ಅಭಾವ. ದ್ರವ್ಯ ಇದ್ರೆ ದ್ರವ್ಯತ್ವ, ದ್ರವ್ಯ ಇಲ್ಲ ದ್ರವ್ಯದ ಅಭಾವ ಅದು ದ್ರವ್ಯರಹಿತ. ಅಂದ್ರೆ ಏನದು? ದ್ರವ್ಯತ್ವ ಅಭಾವ. ಓಕೆ, ತದ್ ಅಭಾವ ದ್ರವ್ಯತ್ವ ಅಭಾವ. ಆ ದ್ರವ್ಯದ ಅಭಾವ ಆದರೆ ದ್ರವ್ಯತ್ವ ಅಭಾವ ಆಯಿತು ಅಂತ ಅರ್ಥ. ದ್ರವ್ಯತ್ವ ಅಭಾವ ಯೋಗತಃ ದ್ರವ್ಯತ್ವ ಅಭಾವ ಯುಕ್ತೇ. ದ್ರವ್ಯತ್ವ ಅಭಾವದಿಂದ ಕೂಡಿದ್ದು ಅಂತಂದ್ರೆ ಇದರರ್ಥ ಅದು ಇಲ್ಲೇ ಇಲ್ಲ ಅಂತ ಅರ್ಥ. ದ್ರವ್ಯತ್ವ ಅಭಾವ ಯೋಗತಃ ಅದಕ್ಕೆ ಎಂಥ ಯೋಗ ಕೂಡಿ ಬಂದಿದೆ ಅಂದರೆ ಅದಕ್ಕೆ ದ್ರವ್ಯತ್ವವೇ ಇಲ್ಲ. ದ್ರವ್ಯತ್ವ ಅಭಾವ ಯೋಗತಃ ಅದಕ್ಕೆ ದ್ರವ್ಯತ್ವ ಅನ್ನೋಂಥದ್ದು ಇಲ್ಲ. ದ್ರವ್ಯತ್ವ ಇಲ್ಲ ಆದ್ದರಿಂದ ದ್ರವ್ಯತ್ವ ಅಭಾವ ಯುಕ್ತೇ. ಯಾವುದಕ್ಕೆ ದ್ರವ್ಯತ್ವ ಅನ್ನೋಂಥದ್ದು ಇಲ್ಲವೋ ಅದು ದ್ರವ್ಯತ್ವ ಅಭಾವದಿಂದ ಕೂಡಿದ್ದು ಅಂತ ಅರ್ಥ. ವಸ್ತು ವಸ್ತುತ್ವ ಅಭಾವಾತ್ ಇತ್ಯರ್ಥ. ಲಾಜಿಕ್ ಕನ್ಕ್ಲೂಷನ್ ಮಾಡ್ತಾರೆ ಏನು? ವಸ್ತುತ್ವ ಅಭಾವಾತ್ ಅದು ಒಂದು ವಸ್ತುವೇ ಅಲ್ಲ. ಅದು ಅಂದರೆ ಯಾವುದು? ಆತ್ಮ ಅಲ್ರಿ ಅದು. ಹೊರಗೆ ಚಿತ್ರ ಹೊರಗೆ ಬಂತಲ್ವಾ, ಅದನ್ನು ಮಾತಾಡ್ಲಿಕ್ಕೆ ಈಗ ಅದು ಚಿತ್ರ ಹೊರಗೆ ಬಂತಲ್ವೋ, ರುಜುವಕ್ರಾದಿ ಚಿತ್ರ ವರ್ತುಳ ದೀರ್ಘ ವರ್ತುಳ ರಸ ವರ್ತುಳ ಎಲ್ಲ ಬಂದ್ವಲ್ಲೋ, ನಿನಗೆ ಕೇಳಿ ಗೊತ್ತಾಗ್ತಿತ್ತಾನು. ದೀರ್ಘ ವರ್ತುಳಕ್ಕೆ ಏನು ಇದು ಓಹಲ್ ಶೇಪಿಗೆ ಏನಂತ ಕರಿತೀವಿ ನೀವು ಡ್ರಾಯಿಂಗ್ನೊಳಗೆ? ವೃತ್ತ ದೀರ್ಘವೃತ್ತ ಅನ್ಬೋದು, ದೀರ್ಘ ವರ್ತುಳ ಅನ್ಬೋದು. ಯಾಕೆಂತಂದರೆ ವರ್ತುಳ ವರ್ತುಳ ಅಂದರೆ ವರ್ತುಳಾಕಾರ, ಇದಕ್ಕೆ ಭಾಳ ಅವ್ರು ಹೇಳ್ದಂಗೆ ಅಂಡಾಕಾರ ಅಂತ ಕರಿಬೋದು ಅಷ್ಟೇ. ಇದೆಯಾ? ಡ್ರಾಯಿಂಗ್ನೊಳಗೆ ಶಬ್ದ ಇದೆ. ನಾವು ಕಲಿತಾ ಇದ್ದಾಗ ಅರಿವಿಗೆ ಬಂದಿತ್ತು. ಏನೇ ಆ ಚಿತ್ರ ಏನು ಹೊರಗೆ ಬಂದದೆ, ಆ ಚಿತ್ರ ಅದು ಯಾವ ದ್ರವ್ಯತ್ವವನ್ನು ಹೊಂದಿಲ್ಲ, ಆದ್ದರಿಂದ ಅದಕ್ಕೆ ವಸ್ತುತ್ವ ಇಲ್ಲ. ದ್ರವ್ಯತ್ವವನ್ನು ಹೊಂದದೇ ಇದ್ದಾಗ ಅದಕ್ಕೆ ವಸ್ತುತ್ವ ಅನ್ನೋದು ಇರೋದಿಲ್ಲ. ವಸ್ತುತ್ವ ಅಂದರೆ ಗೊತ್ತಾಗ್ತಾ ಇಲ್ಲ, ವಸ್ತುವಿನ ಇರುವಿಕೆ ಅದಕ್ಕೆ ವಸ್ತುತ್ವ ಅಂತ ಕರೀತಾರೆ. ಇದು ವಸ್ತುತ್ವ, ಇದು ವಸ್ತುವಿನ ಇರುವಿಕೆ. ಈ ವಸ್ತುವಿನ ಇರುವಿಕೆಗೆ ವಸ್ತುತ್ವ ಅಂತ ಕರೀತಾರೆ ಅಷ್ಟೇ. ದ್ರವ್ಯತ್ವ ಇದ್ದರೆ ವಸ್ತುತ್ವ, ದ್ರವ್ಯತ್ವವೇ ಇಲ್ಲ. ದ್ರವ್ಯ ಇದ್ದರೆ ದ್ರವ್ಯತ್ವ, ದ್ರವ್ಯ ಇದ್ದರೆ ದ್ರವ್ಯತ್ವ, ದ್ರವ್ಯತ್ವ ಇದ್ದರೆ ವಸ್ತುತ್ವ, ವಸ್ತುತ್ವವೇ ಇಲ್ಲ ಅಂತಾಯ್ತು. ಈಗ ಯಾವುದಕ್ಕೆ ವಸ್ತುತ್ವ ಇಲ್ಲ? ಹೊರಗಿನ ಬಂದಂಥ ಚಿತ್ರಗಳೇನಿವೆ ಅದಕ್ಕೆ ಯಾವ ವಸ್ತುತ್ವವೂ ಇಲ್ಲ. ಹಾಂ, ವಸ್ತುತ್ವ ಅಭಾವಾತ್ ಇತ್ಯರ್ಥ. ವಸ್ತುನಃ ಹಿ ಪ್ರವೇಶಾದಿ ಸಂಭವತಿ ನ ಅವಸ್ತುನಃ. ಪಕ್ಷಿ ಇದೊಂದು ವಸ್ತು, ಪಕ್ಷಿ ಇದೊಂದು ವಸ್ತು, ಹಾರಿ ಬಂದು ಗೂಡನ್ನು ಪ್ರವೇಶ ಮಾಡಿತು. ಇದು ಗೂಡನ್ನು ಪ್ರವೇಶ ಮಾಡಿತು ಅಂತ ಹೇಳಬೇಕಾದ್ರೆ ಮೊದಲು ಸಿದ್ಧ ಆಗಬೇಕು. ಏನು ಸಿದ್ಧ ಆಗಬೇಕು? ಹಾಂ, ಏನು ವಸ್ತು ಅಲ್ಲಿ ಉದಾಹರಣೆಯಲ್ಲಿ? ಹಾಂ, ಪಕ್ಷಿ. ಪಕ್ಷಿಯು ಪ್ರವೇಶ ಮಾಡಿತು. ಎಷ್ಟು ಚಂದ ನೋಡಿ, ಪಕ್ಷಿ ಹಾರಿ ಬಂದು ಪ್ರವೇಶ ಮಾಡಿತು. ಏನನ್ನು ಪ್ರವೇಶ ಮಾಡಿತು? ಗೂಡನ್ನು ಪ್ರವೇಶಿಸಿತು. ವಸ್ತು ಇದೆ ಅಂತ ಸಿದ್ಧ ಆದರೆ ನಾವು ಅದನ್ನು ಎಲ್ಲಿ ಪ್ರವೇಶ ಆಯಿತು ಅಂತ ಹುಡುಕಿ ಇಂಥ ಪ್ರವೇಶವಾಯಿತು ಅಂತ ಹೇಳಬಹುದಲ್ವಾ? ಈ ವಸ್ತುನೇ ಸಿದ್ಧ ಆಗಿಲ್ಲ. ಈ ಚಿತ್ರ ಏನು ಮೂಡಿದೆ, ಇದಕ್ಕೆ ತನ್ನ ವಸ್ತುತ್ವವೇ ಇಲ್ಲ. ಅದಕ್ಕೆ ವಸ್ತುನಃ ಈ ಪ್ರವೇಶಾದಿ ಸಂಭವತಿ, ವಸ್ತು ಇದ್ದಾಗ ಮಾತ್ರ ಅದಕ್ಕೆ ಪ್ರವೇಶ ಅನ್ನುವುದು ಹೊಂದಿ ಬರುತ್ತದೆ. ಸಂಭವತಿ ಅಂದರೆ ಹೊಂದಿ ಬರುತ್ತದೆ. ನ ಅವಸ್ತುನಃ, ಅದು ವಸ್ತುವೇ ಇಲ್ಲ ಅಂದಮೇಲೆ ಪ್ರವೇಶ ಮಾಡೋದು ಹೇಗೆ? ಓಕೆ. ವಿಜ್ಞಾನೇ ಅಪಿ ಜಾತಿ ಆದಿ ಆಭಾಸಾಃ ತಥೈವ ಸ್ಯುಃ. ಆಭಾಸಸ್ಯ ಅವಶೇಷತಃ ತುಲ್ಯತ್ವಾತ್ ವಿಜ್ಞಾನೇ ಅಪಿ. ಈಗ ದೃಷ್ಟಾಂತ ಬಿಡ್ರಿ, ಈಗ ದೃಷ್ಟಾಂತಕ್ಕೆ ಬರ್ರಿ. ಅಲ್ಲಿ ಹೇಗೆ ಕೊಳ್ಳೆಯೋ ಹಾಗೆ ಇಲ್ಲಿ ಆತ್ಮ ವಿಜ್ಞಾನ. ವಿಜ್ಞಾನದಲ್ಲಿ ಕೂಡ ಏನಾಗಿದೆ ಈಗ? ಹಾ, ವಸ್ತು ಅದು ವಸ್ತುನ ಸಿದ್ಧ ಆಗೋದಿಲ್ಲ. ಯಾವುದು ಜಾತಿ ಇತ್ಯಾದಿಗಳು ವಸ್ತುನ ಸಿದ್ಧ ಆಗೋದಿಲ್ಲ, ಆಗೋದಿಲ್ಲ. ಜಾತಿ ಆದಿ ಆಭಾಸಾಹ ಅವೆಲ್ಲವೂ ಬರೀ ಆರೋಪಿತಗಳು, ಸೆಲ್ಫ್ ಇಂಪೋಸ್ಡ್ ಅಂತ ಕರಿತೀವಿ ಇಂಗ್ಲೀಷ್ನವನು. ಹಾಂ, ಅವಿವೇಕದಿಂದಾಗಿ ನಾವೇ ನಮ್ಮ ಮೇಲೆ ಆರೋಪ ಮಾಡಿಕೊಂಡಿದ್ದೀವಿ. ತಥೈವ ಸ್ಯುಃ ಆಭಾಸಸ್ಯ ಅವಿಶೇಷತಃ ತುಲ್ಯತ್ವಾತ್. ಉದಾಹರಣೆಯಲ್ಲಿ ಅಂತ ಚಿತ್ರ ಇತ್ಯಾದಿಗಳು, ಇಲ್ಲಿ ಜಾತಿ ಇತ್ಯಾದಿಗಳು ತುಲ್ಯತ್ವಾತ್ ಸಮವಾದ ಅರ್ಥಗಳನ್ನು ತೋರಿಸುತ್ತದೆ. ಯಾವುದರಲ್ಲಿ ಸಮವಾದ ಅರ್ಥ? ಅಲ್ಲಿ ಜಾತಿ, ಅಲ್ಲಿ ಕೊಳ್ಳೆ ಇತ್ಯಾದಿ ಚಿತ್ರಗಳು ಮತ್ತು ಕೊಳ್ಳೆಯಿಂದ ಆದಂತಹ ಚಿತ್ರಗಳು, ಇಲ್ಲಿ ಜಾತಿ ಇತ್ಯಾದಿಗಳು ಸಮಾನವಾದಂತಹ ಅರ್ಥವನ್ನು ತೋರಿಸ್ತವೆ. ಅದು ಹೇಗಿಲ್ಲವೋ ಹಾಗೆ ಇದು ಕೂಡ ಇಲ್ಲ. ಅದನ್ನು ಮತ್ತೆ ವಾಪಸ್ ಒಳಗೆ ಹೋಗೋ ಅವಶ್ಯಕತೆ ಇಲ್ಲ. ಆದರೂ ಸುಮ್ಮನೆ ಕೂಡಲಿಲ್ಲ. ಕಥಂ ತುಲ್ಯತ್ವಂ, ಸಮಾನ ಅಂತ ಹೆಂಗೆ ಹೇಳ್ತೀರಿ ನೀವು? ಹೇಳ್ತಾನೆ, ವಿಜ್ಞಾನೇ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ